ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ 553ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ರಾಣಿ ಎನ್ ಬಂಡಗರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. ಈಗ ಒಂದು ಜಾಹೀರಾತು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಈಗ ಕೇಳಿ 553ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ವಾತಾವರಣ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಇತ್ತು ಅಂತ ಹೇಳಬಹುದು. ಆದರೆ ಉಷ್ಣತೆ, ಬಿಸಿಲಿನ ತೀವ್ರತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರಿಗೂ ಈ ಬ್ಯಾಸಿಗೆ ಯಾಕರೆ ಬರ್ತದೋ ಅನ್ನುವಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗ್ಯದ ಅಂತ ಹೇಳಿ ಹೇಳಬಹುದು. ಎಲ್ಲಿ ನೋಡದಲ್ಲೆಲ್ಲ ಜನರು ಬಿಸಿಲಿನ ಬಾಧೆಯಿಂದ ನರಳತಾ ಇರುವುದು ನಮ್ಮ ಕಣ್ಣಿಗೆ ಬೀಳತಾ ಇದೆ. ಹಿಂದೆಂದಿಗಿಂತಲೂ ಈ ಸಲ ಬಿಸಿಲು ಹೆಚ್ಚಾಗಿದೆ ಅನ್ನುವಂತಹ ಮಾತು ತಮ್ಮೆಲ್ಲರಿಂದ ಬರ್ತಾ ಇದೆ. ಏನೇ ಇದ್ರೂ ಕೂಡ ನಾವು ಇಂತಹ ಸನ್ನಿವೇಶಗಳನ್ನು ಎದುರಿಸಬೇಕಾಗ್ತದೆ. ಅವುಗಳಿಗೆ ಸೂಕ್ತವಾದಂತಹ ಒಂದು ಉತ್ತರವನ್ನು ನಾವು ತಯಾರು ಮಾಡಿಕೊಂಡು ನಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಆತ್ಮೀಯರೇ, ಇಂತಹ ಒಂದು ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ನಿರ್ಮಾಣ ಇನ್ನೂ ಹೆಚ್ಚಿನ ರೀತಿಯೊಳಗ ಆಗ್ತದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಉಷ್ಣತೆಯ ಗಾಳಿ, ಇಂತಹ ಸನ್ನಿವೇಶಗಳು ಮೇಲಿಂದ ಮೇಲೆ ನಿರ್ಮಾಣ ಆಗಬಹುದು ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ನಮ್ಮ ಇಡೀ ದೇಶದೊಳಗೆ ಹೆಚ್ಚು ಕಡಿಮೆಯಾಗಿ ಈ ಸಂದರ್ಭದೊಳಗೆ ಬಿಸಿ ಗಾಳಿಯ ತೀವ್ರತೆಯನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ವಿ. ಕಳೆದ ವಾರ ನಾವು ನೋಡಿದ್ವಿ ವಾಯವ್ಯ ಭಾರತದೊಳಗೆ ಬಿಸಿ ಗಾಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಉತ್ತರ ಭಾರತದೊಳಗೆ, ಮಧ್ಯ ಭಾರತದೊಳಗೆ ಈ ಬಿಸಿ ಗಾಳಿಯ ತೀವ್ರತೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗುವುದನ್ನ ನಾವು ನೋಡಬಹುದು ಅನ್ನುವಂತಹ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಬಂದಿದ್ದನ್ನ ನಾವು ನೋಡಿವಿ. ಅದೇ ರೀತಿಯಾದಂತಹ ವಾತಾವರಣದ ವರ್ತನೆ ಈ ದಿನಗಳಲ್ಲಿ ನಾವು ಕಂಡಿದ್ದೇವೆ. ಕಳೆದ ಕಾರ್ಯಕ್ರಮದೊಳಗೆ ಬಿಸಿ ಗಾಳಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಮಾತನ್ನ ನಾವು ತಿಳಿಸಿದ್ದೀವಿ ತಮಗೆ. ಈ ಒಂದು ಸಂದರ್ಭದೊಳಗೆ ಅದರ ಬಗ್ಗೆನೆ ನಾವು ಇನ್ನೂ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಿಸಿ ಗಾಳಿ ಅಂತಂದ್ರೆ ಏನು, ಯಾವುದಕ್ಕೆ ಬಿಸಿ ಗಾಳಿ ಅಂತಾರ, ಏನು ವ್ಯಾಖ್ಯೆ ಇರ್ತದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ. ಅಂತ ಸಾಮಾನ್ಯವಾಗಿ ನಮ್ಮ ಭೂಪ್ರದೇಶವನ್ನ ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಬಯಲು ಪ್ರದೇಶ, ಇನ್ನೊಂದು ಮಲೆನಾಡು ಬೆಟ್ಟಗುಡ್ಡಗಳ ಪ್ರದೇಶ, ಇನ್ನೊಂದು ಕರಾವಳಿ ತೀರ ಹಿಂಗ ಮೂರು ಭಾಗಗಳಾಗಿ ಭೂಪ್ರದೇಶವನ್ನ ವಿಂಗಡಣೆ ಮಾಡ್ತೀವಿ. ಅಂದ್ರೆ ಈ ಮೂರು ಭಾಗಗಳಲ್ಲಿ ಬೀಸುವಂತಹ ಬಿಸಿಗಾಳಿ ಏನಿರ್ತದ ಅದರ ವ್ಯಾಖ್ಯೆ ಬ್ಯಾರೆ ಬ್ಯಾರೆ ಇರ್ತಾವ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಯಲು ಪ್ರದೇಶದೊಳಗೆ 40 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾಯಿತು ತೀವ್ರತೆ ಬಿಸಿಲಿಂದು ಅಂತಂದ್ರೆ ಅವಾಗ ನಾವು ಬಿಸಿಗಾಳಿ ಹೀಟ್ ವೇವ್ ಅದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀವಿ. ಮಲೆನಾಡು ಪ್ರದೇಶಗಳಲ್ಲಿ ಇದೇ ವ್ಯಾಖ್ಯೆಗೆ ನಾವು 30 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಉಷ್ಣತೆ ದಾಖಲಾಗಿದ್ದನ್ನು ನೋಡಿದ್ರೆ ಅದು ಬಿಸಿಗಾಳಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತೀವಿ. ಇನ್ನು ಕರಾವಳಿ ಪ್ರದೇಶದೊಳಗೆ 37 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇರಬೇಕು, ಅದರ ಮೇಲೆ 4.5 ಡಿಗ್ರಿ ಸೆಲ್ಸಿಯಸ್ ಉಷ್ಣತಾಮಾನ ಹೆಚ್ಚಾಯಿತು ಅಂತಂದ್ರೆ ಅಲ್ಲಿ ಬಿಸಿಗಾಳಿ ಬೀಸ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು, ಸಾಮಾನ್ಯ ಉಷ್ಣತೆ ಏನದ 40 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್ ಅನ್ನುವಂತಹ ಮಾತನ್ನ ಈಗ ತಾವು ಕೇಳಿದ್ರಿ. ಗರಿಷ್ಠ ತಾಪಮಾನದೊಳಗೆ ಸಾಮಾನ್ಯಕ್ಕಿಂತ 4.5 ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಆಯಿತು ಅಂತಂದ್ರೆ ಅದು ಬಿಸಿಗಾಳಿ ಹೀಟ್ ವೇವ್ ಬೀಸುವಂತಹ ಒಂದು ಸನ್ನಿವೇಶ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅಂದ್ರೆ 4.5 ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಆಗಬೇಕು ಗರಿಷ್ಠ ತಾಪಮಾನದೊಳಗೆ. ಇನ್ನ ಬಿಸಿಗಾಳಿಯಿಂದ ಮತ್ತೆ ತೀವ್ರವಾದಂತಹ ಒಂದು ಬಿಸಿಗಾಳಿ ಅನ್ನುವಂತಹ ಒಂದು ಸನ್ನಿವೇಶ ಕೂಡ ಇದೆ. ಅನೇಕ ಸಂದರ್ಭಗಳಲ್ಲಿ ಒಂದೊಂದು ಸ್ಥಳದ ಉಷ್ಣತೆ 50 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಭಾರತದ ರಾಜಸ್ಥಾನದೊಳಗೆ ಇಂಥ ಸನ್ನಿವೇಶ ನೋಡುವುದಕ್ಕೆ ನಮಗೆ ಸಿಗ್ತದೆ. ಅಲ್ಲಿ ಮರಳುಗಾಡಿನೊಳಗೆ ಬಹಳ ಹೆಚ್ಚಿನ ಉಷ್ಣತೆಯನ್ನು ದಾಖಲಾಗುವುದನ್ನು ನಾವು ನೋಡ್ತಾ ಇದ್ದೀವಿ. 50 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಹೆಚ್ಚು ಉಷ್ಣತೆ ದಾಖಲಾಗುವುದನ್ನು ನಾವು ನೋಡಿದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ತೀವ್ರವಾದಂತಹ ಒಂದು ಬಿಸಿಗಾಳಿ ಅನ್ನುವಂತಹ ಮಾತಿಗೆ ಇಲ್ಲಿ ಒಂದು ಬೆಂಬಲ ಸಿಗ್ತದೆ. ಒಂದು ಪ್ರದೇಶದ ಅಥವಾ ಒಂದು ಸ್ಥಳದ ಗರಿಷ್ಠ ತಾಪಮಾನ 6.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಯಿತು ಅಂತಂದ್ರೆ ಅದನ್ನ ನಾವು ತೀವ್ರವಾದಂತಹ ಒಂದು ಬಿಸಿಗಾಳಿ ಇರುವಂತಹ ಸನ್ನಿವೇಶ ಅಂತೇಳಿ ಕರಿತೀವಿ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಒಂದು ಸಾಮಾನ್ಯ ಕಲ್ಪನೆ ತಾವು ಮಾಡಿಕೊಳ್ಳ್ರಿ, ಒಂದು ಸ್ಥಳದ ಗರಿಷ್ಠ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾಯಿತು ಅಂತಂದ್ರೆ ಅದು ಬಿಸಿಗಾಳಿ ಬೀಸುವಂತಹ ಒಂದು ಸನ್ನಿವೇಶ, 47 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಉಷ್ಣತೆ ದಾಖಲಾದರೆ ಅದು ತೀವ್ರವಾದಂತಹ ಬಿಸಿಗಾಳಿ ಬೀಸುವಂತಹ ಸನ್ನಿವೇಶ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಇನ್ನು ಕರಾವಳಿ ಪ್ರದೇಶದೊಳಗೆ ಈಗಾಗಲೇ ಹೇಳದಂಗೆ 37 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ, ಅದರ ಮೇಲೆ 4.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯಿತು ಅಂತಂದ್ರೆ ಅದು ಬಿಸಿಗಾಳಿ ಬೀಸುವಂತಹ ಒಂದು ಸನ್ನಿವೇಶ ಅಂತೇಳಿ ಹೇಳಬಹುದು. ಇನ್ನು ಹಗಲು ತೀವ್ರವಾಗಿ ಬಿಸಿ ಇರ್ತಾವ, ರಾತ್ರಿ ಕೂಡ ಬಿಸಿ ಇರುವಂತಹದ್ದು ಸಾಮಾನ್ಯ. ಹಂಗ ರಾತ್ರಿಯ ಕನಿಷ್ಠ ತಾಪಮಾನದೊಳಗೆ 4.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯಿತು ಅಂತಂದ್ರೆ ಅದು ಬಿಸಿ ರಾತ್ರಿ ಅಥವಾ ವಾರ್ಮ್ ನೈಟ್ ಅನ್ನುವಂತಹ ಒಂದು ವ್ಯಾಖ್ಯೆಗೆ ಒಳಪಡುತ್ತದೆ. ತೀವ್ರವಾದಂತಹ ಬಿಸಿ ರಾತ್ರಿ ಅಥವಾ ಸಿವಿಯರ್ ವಾರ್ಮ್ ನೈಟ್ ಅಂತಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಕನಿಷ್ಠ ತಾಪಮಾನದೊಳಗೆ ಏರಿಕೆ ಆಯಿತು ಅಂತಂದ್ರೆ ಅದನ್ನ ತೀವ್ರವಾದಂತಹ ಬಿಸಿ ರಾತ್ರಿ ಅಂತೇಳಿ ವ್ಯಾಖ್ಯಾನಿಸಬಹುದು. ಇದು ಬಿಸಿ ಗಾಳಿ ಬಗ್ಗೆ ತಮಗೆ ಒಂದು ಕಲ್ಪನೆಯನ್ನ ಕೊಟ್ಟಂಗ ಆಯಿತು. ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಕಳೆದ ವಾರ ವಾತಾವರಣದ ಮುನ್ಸೂಚನೆ ಕೊಡುವ ಸಂದರ್ಭದೊಳಗೆ ಇನ್ನೊಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಬಂಗಾಳ ಕೊಲ್ಲಿಯೊಳಗೆ ಪೋರ್ಟ್ಬ್ಲೇರ್ ಹತ್ತಿರ, ಅಂಡಮಾನ್ ನಿಕೋಬಾರ್ ಏನು ದ್ವೀಪಗಳದಾವ ಆ ದ್ವೀಪ ಸಮೂಹದ ಹತ್ತಿರ ಒಂದು ವಾಯುಭಾರ ಕುಸಿತ ಆಗುವಂತಹದ್ದು 6ನೇ ತಾರೀಕು. ಅದರ ನಂತರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಒಡಿಶಾ ಕರಾವಳಿ, ಆಂಧ್ರ ಕರಾವಳಿ, ಆಮೇಲೆ ಪಶ್ಚಿಮ ಬಂಗಾಳ ಇಂಥ ಒಂದು ಪ್ರದೇಶಗಳಲ್ಲಿ ತೀವ್ರವಾದಂತಹ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೂಡ ಅವರು ಹೇಳಿದ್ರು. ಇದೇ ಸೂಚನೆಯನ್ನ ನಾವು ನೋಡೋದಾದ್ರೆ ಬಂಗಾಳ ಕೊಲ್ಲಿಯೊಳಗೆ ಕಂಡುಬಂದಿದ್ದಂತಹ ವಾಯುಭಾರ ಕುಸಿತ ಚಂಡಮಾರುತವಾಗಿ ಪರಿವರ್ತನೆ ಆಗಿದೆ. ಅದರ ಪರಿಣಾಮವಾಗಿ ಆಂಧ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿ ಭಾಗಗಳಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆ ದೃಢೀಕರಣ ಮಾಡಿದೆ. ಆದರೆ ಈ ವಾಯುಭಾರ ಕುಸಿತ

ಮಳೆಗೆ ಕಾರಣವಾಗಲಿದೆ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇಂಥ ಚಂಡಮಾರುತ ಆಗಿರಬಹುದು, ವಾಯುಭಾರ ಕುಸಿತ ಆಗಿರಬಹುದು, ಇವುಗಳನ್ನ ಕರಾರುವಾಕ್ಕಾಗಿ ಹವಾಮಾನ ಇಲಾಖೆ ನಮಗೆ ಮುನ್ಸೂಚನೆ ನೀಡುತ್ತಾ ಇದೆ. ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ. ಅದಕ್ಕೆ ನಾವು ಈ ಹವಾಮುನ್ಸೂಚನೆಯನ್ನು ನಾವು ಗಂಭೀರವಾಗಿ ತಗೊಂಡು ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಜನರು ಅದರ ಪ್ರಕಾರವಾಗಿ ನಾವು ನಮ್ಮ ತಯಾರಿಯನ್ನು ಮಾಡಿಕೊಂಡ್ರೆ ನಾವು ನುಕ್ಸಾನನ್ನ ತಪ್ಪಿಸಬಹುದು ಅನ್ನೋದನ್ನ ಈ ಸಂದರ್ಭದೊಳಗೆ ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ಆತ್ಮೀಯರೇ, ಭಾರತೀಯ ಹವಾಮಾನ ಇಲಾಖೆಯವರು ಮೇ ತಿಂಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾತನ್ನ ಹೇಳಿದ್ರು. ಮೇ ತಿಂಗಳಲ್ಲಿ ಈ ಸಲ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಆಗ್ತದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಏನು 1970 2020 ತನಕ ಏನು ಅವಧಿ ಅದ, ಸುಮಾರು 50 ವರ್ಷಗಳ ಅವಧಿಯೊಳಗೆ ಏನು ಸರಾಸರಿ ಮಳೆ ಈ ದೇಶದೊಳಗೆ ಆಗಿದೆ, ಅಷ್ಟು ಸರಾಸರಿ ಮಳೆ 61.4 ಮಿಲಿಮೀಟರ್ ಅಷ್ಟು ಆಗ್ತದೆ ಮೇ ತಿಂಗಳಲ್ಲಿ ಬಂದಂತದ್ದು. ಅಷ್ಟು ಮಳೆಯನ್ನ ನಾವು ಈ ಸಲ ಪಡೀತೀವಿ ಅನ್ನುವಂತಹ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು. ಅಂದ್ರೆ ಸಾಮಾನ್ಯವಾದಂತಹ ಮಳೆ 61.4 ಮಿಲಿಮೀಟರ್ನಷ್ಟು ಮೇದೊಳಗೆ ಏನು ಬರಬೇಕಾಗಿತ್ತು ಆ ಮಳೆಯನ್ನ ಈ ವರ್ಷ ನಾವು ಪಡೀತಾ ಇದ್ದೀವಿ ಅನ್ನುವಂತಹ ಮಾತನ್ನ ತಜ್ಞರು ತಿಳಿಸಿದ್ದಾರೆ. ಇಲ್ಲಿ ನಾವು ಇದನ್ನ ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಸೂಚನೆ ಸಿಕ್ಕೂಡಲೇ ನಾವು ಮಳೆ ನೀರನ್ನ ಹಿಡಿದಿಡುವಂತಹ ಒಂದು ಕೆಲಸ, ಮಳೆ ನೀರನ್ನ ನಮ್ಮ ನೆಲದೊಳಗೆ ಇಂಗಿಸಿಕೊಳ್ಳುವಂತಹ ಒಂದು ಕೆಲಸ ಇವನ್ನ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯರೇ, ಇಲ್ಲಿ ನಾವು ಸಾಕಷ್ಟು ತಯಾರಿ ಮಾಡಿಕೊಂಡು ನಮಗೆ ಯಾವ ಸಮಯದೊಳಗೆ ಮಳೆ ನೀರು ಸಿಗ್ತದ ಅದನ್ನ ಬಂದೋಬಸ್ತಾಗಿ ಹಿಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಈಗಾಗಲೇ ನಾವು ಈ ಬಗ್ಗೆ ಸಾಕಷ್ಟು ಈ ಕಾರ್ಯಕ್ರಮಗಳಲ್ಲಿ ಚರ್ಚೆ ಮಾಡಿವಿ. ಯಾವ ರೀತಿಯಾದಂತಹ ಪದ್ದತಿಗಳ ಮೂಲಕ ನೀರನ್ನ ಹಿಡಿಬಹುದು, ಅದರ ಜೊತೆಗೆ ಮಣ್ಣಿನ ಸಂರಕ್ಷಣೆಯನ್ನ ಮಾಡಬಹುದು ಅಂತೇಳಿ ಸಾಕಷ್ಟು ಸರಳ ವಿಧಾನಗಳದಾವ. ನಮಗೆ ಯಾವುದು ಸೂಕ್ತ ಆಗ್ತದನೋ ಅಂತ ವಿಧಾನವನ್ನ ನಮ್ಮ ಹೊಲದೊಳಗೆ ಅಳವಡಿಸಿಕೊಂಡು ಅಥವಾ ನಮ್ಮ ಮನೆಯೊಳಗೆ ಅಳವಡಿಸಿಕೊಂಡು ನಮ್ಮ ನೀರಿನ ಮೂಲಗಳು ಎಲ್ಲೆಲ್ಲದಾವ ಅಲ್ಲಿ ಅವುಗಳನ್ನ ಅಳವಡಿಸಿಕೊಂಡು ಸಾಧ್ಯ ಆದಷ್ಟು ನೀರನ್ನ ಹಿಡಿದಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಶೇಷವಾದಂತಹ ಒಂದು ಮಾತುಕತೆಯನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀವಿ. ಮಳೆ ನೀರು ಸಂಗ್ರಹ ಮಾಡುವುದಕ್ಕೆ ಏನೇನು ಪದ್ದತಿಗಳದಾವ ಮತ್ತ ಯಾವ್ಯಾವ ಸಲಕರಣೆ ಉಪಕರಣಗಳನ್ನ ನಾವು ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾ ನಾಗೇಂದ್ರ ಕಾವಳೆ ಅವರ ಜೊತೆಗೆ ಒಂದು ಮಾತುಕತೆ ಇದೆ. ಅವರು ವಿಸ್ತೃತವಾಗಿ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಎಂಥ ಉಪಕರಣಗಳನ್ನು ನಾವು ಬಳಸಬೇಕು, ಎಲ್ಲೆಲ್ಲಿ ಲಭ್ಯದಾವ, ಯಾವ ಪದ್ದತಿಯನ್ನು ಅಳವಡಿಸಿಕೊಂಡ್ರೆ ಅದಕ್ಕೆ ಎಂಥ ಉಪಕರಣಗಳನ್ನು ಬಳಸಬೇಕು, ಎಲ್ಲಾ ವಿಚಾರಗಳ ಬಗ್ಗೆ ಡಾ ಕಾವಳೆ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ಬಳಸುವಂತಹ ಕ್ರಮಗಳು ಯಾವಂದ್ರೆ, ಮೊಟ್ಟ ಮೊದಲನೇದಾಗಿ ಆಳವಾಗಿ ಉಳುಮೆ. ಈ ಆಳವಾಗಿ ಉಳುಮೆ ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಆಳವಾಗಿ ಉಳುಮೆ ತಗೋಬೇಕಾಗಿರ್ತದೆ. ಈ ಒಂದು ಆಳವಾಗಿ ಉಳುಮೆ ತಗೊಳ್ಳೋದ್ರಿಂದ ಏನಾಗುತ್ತಂದ್ರೆ, ಭೂಮಿಯ ಮೇಲ್ಭಾಗದಲ್ಲಿರುವ ಮಣ್ಣನ್ನು ಕೆಳಗೆ ಹೋಗ್ತದೆ, ಆಮೇಲೆ ಕೆಳಗಿರುವಂತಹ ಮಣ್ಣನ್ನು ಮೇಲ್ಭಾಗದಲ್ಲಿ ಬರುವುದರಿಂದ ಸುಡುವ ಬಿಸಿಲಿಗೆ ಏನಾಗ್ತದಂದ್ರೆ, ಆ ಮಣ್ಣಿನಲ್ಲಿ ಅಡಗಿಕೊಂಡಿರುವ ಕೀಟಕೋಶ ಕೇಂದ್ರಗಳು ಮತ್ತು ಹುಲ್ಲಿನ ಬೀಜಗಳು ಅವು ಸೂರ್ಯನ ಬಿಸಿಲಿಗೆ ಸುಟ್ಟಿ ನಾಶ ಆಗ್ತದೆ. ಈ ಒಂದು ಆಳವಾಗಿ ಉಳುಮೆ ತಗೋಬೇಕಂದ್ರೆ ಸಾಮಾನ್ಯವಾಗಿ ಈ ಸಾಂಪ್ರದಾಯಿಕ ಪದ್ದತಿಯಲ್ಲಿ ಕಟ್ಟಿಗೆ ನೇಗಿಲು ಅಥವಾ ಎತ್ತುಗಳಿಂದ ಎಳೆಯಲ್ಪಡುವ ನೇಗಿಲನ್ನು ಬಳಕೆ ಮಾಡಿದ್ರೆ ರೂಢಿಯಾಗಿದೆ. ಇದರ ಬದಲಾಗಿ ನಾವು ಆದಷ್ಟು ಮಟ್ಟಿಗೆ ಟ್ರ್ಯಾಕ್ಟರ್ ಚಾಲಿತ ಈ ಮೌಟ್ಬೋಟ್ ಫ್ಲೋ ಆಗಲಿ, ತವೆ ನೇಗಿಲು ಆಗಲಿ, ಅಥವಾ ರಿವರ್ಸಿಬಲ್ ಫ್ಲೋ ಅಂದ್ರೇನು ಪಲ್ಟಿ ನೇಗಿಲು ಉಪಯೋಗ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ. ಯಾಕಂದ್ರೆ ಈ ಆದಷ್ಟು ಮಟ್ಟಿಗೆ ಭೂಮಿಯ ಆಳ ಇದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಸುಮಾರು 30-40 ಸೆಂಟಿಮೀಟರ್ ಸಹಿತ ಆಳವಾಗಿ ತೆಗೆದು ಕೆಳಗಿರುವಂತಹ ಮಣ್ಣನ್ನು ಮೇಲ್ಭಾಗದಲ್ಲಿ ಚೆಲ್ಲಿ ಆಮೇಲೆ ಆ ಒಂದು ಹೆಂಟೆ ಬಂದಿರುವ ಪುಡಿ ಪುಡಿ ಮಾಡೋದ್ರಿಂದ ಮಣ್ಣು ಚೆನ್ನಾಗಿ ಹದ ಆಗಿರ್ತದೆ. ಅವಾಗ ಎಷ್ಟೇ ಪ್ರಮಾಣದ ಮಳೆ ಬಂದ್ರೂ ಆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ನಾವು ಒಂದು ಮಣ್ಣು ಸವಕಳಿಯನ್ನು ತಡೆಯಬಹುದು. ಆಮೇಲೆ ಅದರ ಜೊತೆಗೆ ನಾವು ನೇರವಾಗಿ ನೀರು ಭೂಮಿಯಲ್ಲಿ ಏನು ಅಡಗಿಕೊಂಡಿರ್ತೋ ಅದು ನೇರವಾಗಿ ಬೇರುಗಳನ್ನು ಉಣಿಸುವುದರಿಂದ ಬೆಳೆಗಳನ್ನು ಕಾಪಾಡಬಹುದು. ಒಂದು ಆಮೇಲೆ ಎರಡನೇ ಕ್ರಮ ಏನ್ ಮಾಡ್ಬೇಕಂದ್ರ, ಭೂಮಿ ಮಟ್ಟ ಮಾಡುವುದು, ಅಂದ್ರೆ ಭೂಮಿ ಲೆವೆಲ್ ಮಾಡಬೇಕು. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಜಮೀನು ನಮ್ಗೆ ಸಮವಾಗಿ ಕಾಣ್ತದ, ಅವು ಯಾವಾಗ ಸಮತಟ್ಟ ಇಲ್ಲ ಏರುತೆಗ್ಗುಗಳಿಂದ ಕೂಡಿರ್ತದ ಅಂದ್ರೆ ಮಳೆ ಯಾವಾಗ ಮಳೆ ಬರ್ತದ ಆ ಸಂದರ್ಭ ಏನಾಗ್ತದ, ಎಲ್ಲಿ ತೆಗ್ಗಿನ ಪ್ರದೇಶ ಇರ್ತೋ ಅಲ್ಲಿ ಮಳೆ ನೀರು ಹರಿದೋಗ್ತದ. ಈ ಇಂತಹ ಒಂದು ಜಮೀನುಗಳನ್ನ ನಾವು ನೇರವಾಗಿ ಬಿತ್ತನೆ ತಗೊಂಡ್ರೆ ಏನಾಗ್ತಂದ್ರೆ, ಹೊಡ್ಡಿದ ಜಾಗದಾಗ ನೀರೇ ಇರೋದಿಲ್ಲ, ಅದರಿಂದ ಬೆಳೆ ಒಣಗಿ ಹೋಗಿರ್ತದ. ಆಮೇಲೆ ಇನ್ನೊಂದ್ ಕಡೆ ಎಲ್ಲಿ ತೆಗ್ದಿರ್ತಾರೆ ನೋಡ್ರಿ, ಅಲ್ಲಿ ಅತಿ ಹೆಚ್ಚು ನೀರು ಆಗೋದ್ರಿಂದ ಬೆಳೆ ಹಾನಿ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ರೈತ ಬಾಂಧವರು ಏನ್ ಮಾಡ್ತಾರಂದ್ರ, ಈ ಸ್ಥಳೀಯವಾಗಿ ದೊರೆಯುವಂತಹ ಲೆವ್ಲರ್, ಎತ್ತುಗಳಿಂದ ಹೇಳಿಪಡುವ ಲೆವ್ಲರ್ ಆಗಲಿ ಅಥವಾ ಟ್ರಾಕ್ಟರ್ ಚಾಲಿತ ಲೆವ್ಲರ್ ಆಗಿ ಬಳಕೆ ಮಾಡೋದ್ರಿಂದ ನಮ್ಮೆದುರಿಗೆ ಸಂದೇಶಗಳು ಬಹಳಷ್ಟು ಅದಾವ. ಈ ರೀತಿಯಾಗಿ ಮಾಡಬಹುದು. ಇಷ್ಟೆಲ್ಲ ಸಮತಟ್ಟ ಮಾಡಿದ್ರು ಜಮೀನಲ್ಲಿ ನಮ್ಗೆ ಹೊಡ್ಡು ತೆಗುಗಳು ಕಂಡು ಬರ್ತಾವ. ಇದ್ರ ಸಲುವಾಗಿ ನಾವು ಆದಷ್ಟು ಮಟ್ಟಿಗೆ ಲೇಸರ್ ಲೆವ್ಲರ್ ಅಂತ ಹೇಳಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಲೇಸರ್ ಲೆವ್ಲರ್ ಅಂದ್ರೆ ರಿಮೋಟ್ ಕಂಟ್ರೋಲ್ಡ್ ಟ್ರಾಕ್ಟರ್ ಆಪರೇಟೆಡ್ ಲೆವ್ಲರ್ ಸಹಿತ ನಮ್ಮ ಪ್ರದೇಶದಲ್ಲಿ ಸಿಗ್ತಾ ಇದೆ. ಈ ಒಂದು ಲೇಸರ್ ಲೆವ್ಲರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ಪರ್ಫೆಕ್ಟ್ 0% ಸ್ಲೋಪ್ ಅಂದ್ರೆ 0% ಇಳಿಜಾರು, ಯಾವುದೇ ಇಳಿಜಾರಲ್ಲಿ ಇಲ್ಲದೇ ನಾವು ಇಂಥ ಒಂದು ಉಪಕರಣ ಉಪಯೋಗ ಮಾಡಿಕೊಂಡ್ರೆ ಎಷ್ಟೇ ಪ್ರಮಾಣದ ಮಳೆ ಬರಲಿ ಅಥವಾ ಸ್ವಲ್ಪ ಪ್ರಮಾಣದ ಮಳೆ ನೀರು ಬಂದ್ರೂ ಎಲ್ಲಾ ಭಾಗಗಳಿಗೆ ಸಮ ಪ್ರಮಾಣದಲ್ಲಿ ನೀರು ಹಂಚಿಕೆ ಆಗುವುದರಿಂದ ಸಂಪೂರ್ಣವಾಗಿ ಬೆಳೆ ಏಕಕಾಲದಲ್ಲಿ ಬರ್ತಾ ಇರ್ತದೆ. ಆಮೇಲೆ ಯಾವುದೇ ತರದ ಮಣ್ಣು ಸವಕಳಿ ಕೊಚ್ಚಿಕೊಂಡು ಹೋಗುವುದಿಲ್ಲ. ಆಮೇಲೆ ಸಂಪೂರ್ಣವಾಗಿ ನೀರು ಬಳಕೆ ಆಗ್ತದೆ. ಲೇಸರ್ ಲೆವ್ಲರ್ ಟೆಕ್ನಾಲಜಿ ನಾವು ಅಳವಡಿಸಿಕೊಂಡ್ರೆ ಸಮ ಪ್ರಮಾಣದಲ್ಲಿ ನೀರು ಹಂಚಿಕೆ ಆಗ್ತದೆ. ಉದಾಹರಣೆಗೆ 1 ಎಕರೆಯಷ್ಟು ನಮ್ಗೆ ನೀರು ಇದೆ ಅಂತ ತಿಳ್ಕೊರಿ, ಏನು ಎಷ್ಟು ಬೇಕಾಗಿರ್ತದೆ ಬೇಸಾಯ ಮಾಡಲಿಕ್ಕೆ, ಅದರ ದುಪ್ಪಟ್ಟು ಮಾಡಬಹುದು. ಅಂದ್ರೆ 2 ಎಕರೆಗೆ ನೀರು ಉಣಿಸಬಹುದು. ಈ ರೀತಿಯಾಗಿ ಡಬಲ್ ನಾವು ಒಂದು ಉಳಿತಾಯ ಮಾಡ್ಕೋಬಹುದು ನೀರಿನಲ್ಲಿ. ಅದರ ಜೊತೆಗೆ ಒಂದು ಸವಕಳಿ ಸಹಿತ ನಿಯಂತ್ರಣ ಮಾಡಬಹುದು ಲೇಸರ್ ಲೆವ್ಲರ್ ಟೆಕ್ನಾಲಜಿ. ಆಮೇಲೆ 3ನೇ ಕ್ರಮ, ಈ ಇಳಿಜಾರಿಗೆ ಅಡ್ಡಲಾಗಿ ಆದಷ್ಟು ಮಟ್ಟಿಗೆ ಬಹಳಷ್ಟು 0.2-0.3% ಏನಾದರೂ ಇಳಿಜಾರು ಇತ್ತಪ್ಪ ಅಂದ್ರೆ ನಾವು ಏನಾದ್ರು ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡಬೇಕು. ಈ ಬದುಗಳು ಅಂದ್ರೇನು, ಇಳಿಜಾರಿಗೆ ತಕ್ಕಂತೆ ಇಳಿಜಾರಿಗೆ ಅಡ್ಡಲಾಗಿ ಸುಮಾರು 0.2-0.3% ಗಿಂತ ಹೆಚ್ಚಿತ್ತಂದ್ರೆ ಆದಷ್ಟು ಮಟ್ಟಿಗೆ 20 ಮೀಟರ್ಲಿಂದ ಅಥವಾ 30 ಮೀಟರ್ ಅಂತರದಾಗ ನಾವು ಬದುಗಳನ್ನು ನಿರ್ಮಾಣ ಮಾಡಬೇಕಾಗಿರ್ತದೆ. ಬದುಗಳ ನಿರ್ಮಾಣ ಯಾವ ರೀತಿ ಮಾಡಬೇಕಂದ್ರೆ, ಇದಾಗಲೇ ಹೇಳಿದಾಗ ಮಾರುಕಟ್ಟೆಯಲ್ಲಿ ಬದು ನಿರ್ಮಾಪಕ ಟ್ರಾಕ್ಟರ್ ಚಾಲಿತ ಬದು ನಿರ್ಮಾಪಕನೂ ಸಿಗ್ತದೆ. ಆಮೇಲೆ ರಿಡ್ಜರ್ ಅಂತ ಹೇಳಿ ಟ್ರಾಕ್ಟರ್ ಚಾಲಿತ ರಿಡ್ಜರ್ ಸಹಿತ ಇದರಿಂದ ನಾವು ಬದುಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡ್ರೆ ಬಹಳ ಹೆಚ್ಚು ಸಹಕಾರಿಯಾಗ್ತದೆ. ಆಮೇಲೆ ಈ ಒಂದು ಬದುಗಳ ಗಾತ್ರ ಅಳತೆ ಏನಂತೀವಲ್ಲ, ಈ ಒಂದು ಅಳತೆ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಬೀಳುವಂತಹ ಮಳೆ ಪ್ರಮಾಣ, ಆಮೇಲೆ ರೈತ ಬಾಂಧವರು ತೆಗೆದುಕೊಳ್ಳುವಂತಹ ಬೆಳೆ, ಇದ್ರ ಮೇಲೆ ನಮ್ಮ ಒಂದು ಆ ಬದುಗಳ ಅಳತೆ ಅಥವಾ ಗಾತ್ರ ನಿರ್ಧಾರ ಮಾಡಬೇಕಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಜಮೀನುಗಳಲ್ಲಿ ಕಪ್ಪು ಮಣ್ಣು ಇರುವುದರಿಂದ 3 ಫೀಟ್ ಅಥವಾ 3 ಅಡಿ ಅಗಲ ಮತ್ತು 3 ಅಡಿ ಎತ್ತರ ಮತ್ತು ಮೇಲ್ಭಾಗದಲ್ಲಿ 1 ಅಡಿ ಈ ರೀತಿಯಾಗಿ ಬದುಗಳನ್ನು ನಿರ್ಮಾಣ ಮಾಡೋದ್ರಿಂದ ಬಂದಿರುವಂತಹ ಸಂಪೂರ್ಣ ಮಳೆ ನೀರನ್ನು ನಾವು ನಮ್ಮ ಜಮೀನಲ್ಲಿ ಅಲ್ಲೇ ಸ್ಥಳದಲ್ಲೇ ಬಿದ್ದಿರುವಂತಹ ಮಳೆ ನೀರು ಸ್ಥಳದಲ್ಲೇ ಇಂಗ್ಲಿಕ್ಕೆ ಅವಕಾಶ ಆಗ್ತದೆ. 4ನೇ ಕ್ರಮ, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡಿಕೊಳ್ಳೋದು. ಇಳಿಜಾರಿಗೆ ಅಡ್ಡಲಾಗಿ ನಮ್ಮ ಒಂದು ಭೂಮಿಯ ಒಂದು ಇಳಿಜಾರು ಮಟ್ಟ ನೋಡಿಕೊಂಡು ಅದರ ತಕ್ಕಂತೆ ನಾವು ಒಂದು ಇಳಿಜಾರಡ್ಡಲಿಗೆ ಯಾವುದೇ ಒಂದು ಬೇಸಾಯ ಮಾಡೋದಿತ್ತಂದ್ರೆ, ಉದಾಹರಣೆಗೆ ನೇಗಿಲು ಹೊಡೆದಿತ್ತಂದ್ರೆ ಬಿ ಇಳಿಜಾರಿಗೆ ಅಡ್ಡಲಾಗಿ ನೇಗಿಲು ಮಾಡಬೇಕು, ಉಳುಮೆ ಮಾಡಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಅಂದ್ರೆ ಬಿತ್ತನೆ ತಗೋಬೇಕು. ಏನಾಗ್ತಂದ್ರೆ ಮಳೆ ಬಂದಾಗ ಆ ಸಾಲುಗಳು ಮಳೆ ನೀರು ಬಂದ ತಕ್ಷಣ ಏನಾಗ್ತದೆ, ಸಾಲುಗಳ ನಡುವೆ ಮಳೆ ನೀರು ನಿಂದಿರ್ತದೆ. ನಿಂತು ಏನಾಗ್ತದೆ, ಅದು ಮಳೆ ನೀರನ್ನು ಭೂಮಿ ಒಳಭಾಗದಲ್ಲಿ ಇಂಗ್ಲಿಕ್ಕೆ ಸಹಕಾರಿಯಾಗ್ತದೆ. ಆಮೇಲೆ ಬೆಳೆಗಳಿಗೆ ಬೇರೆ ಸಂದರ್ಭದಲ್ಲಿ ಬೆಳೆಗಳಿಗೆ ನೇರವಾಗಿ ನೀರು ಉಣಿಸಲಿಕ್ಕೆ ಸಹಕಾರಿಯಾಗ್ತದೆ. ಇದು ಸಾಮಾನ್ಯವಾಗಿ ರೇಸ್ಡ್ ಬೆಡ್ ಪ್ಲಾಂಟರ್ ಅಂತ ಹೇಳಿ ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಈ ಒಂದು ರೇಸ್ಡ್ ಬೆಡ್ ಪ್ಲಾಂಟರ್ ನಾವು ಉಪಯೋಗ ಮಾಡಿಕೊಂಡು ಸಹಿತ ನೀರಿನ ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಕಾಪಾಡ್ಕೋಬಹುದು. ಇನ್ನೊಂದು 5ನೇ ಕ್ರಮ, ಈ ಚೌಕು ಮಡಿಗಳು ಅಥವಾ ಆಯತಾಕಾರದ ಮಡಿಗಳು ನಿರ್ಮಾಣ ಮಾಡುವುದರಿಂದ ಸಹ ನಮ್ಮ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಇದು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಚೌಕು ಮಡಿ ಅಥವಾ ಆಯತಾಕಾರ ನಮ್ಮ ಜಮೀನುಗಳ ತಕ್ಕಂತೆ ನಾವು ಬೆಳೆಸಿರುವಂತಹ ಬೆಳೆಗಳ ಅನುಕೂಲ ತಕ್ಕಂತೆ ನಾವು ಆದಷ್ಟು ಮಟ್ಟಿಗೆ ಚೌಕು ಮಡಿಗಳು ಅಂದ್ರೆ 4 ಮೀಟರ್ ಉದ್ದ 4 ಮೀಟರ್ ಅಗಲ ಇಂಥ ಒಂದು ಚೌಕು ಮಡಿಗಳು ಮಾಡಿಕೊಳ್ಳಬಹುದು. ಅಥವಾ ಆಯತಾಕಾರದ ಮಡಿಗಳು ಅಂದ್ರೇನು, 5 ಮೀಟರ್ ಉದ್ದ 3 ಮೀಟರ್ ಅಗಲ ಆಯತಾಕಾರದ ಮಡಿಗಳನ್ನು ಮಾಡೋದ್ರಿಂದ ಸ್ಥಳದಲ್ಲೇ ಬಿದ್ದಿರುವಂತಹ ಮಳೆ ನೀರು ಬೇರೆ ಕಡೆ ಹರಿದು ಹೋಗಂಗಿಲ್ಲ. ಆದ್ರೆ ಅದರ ಮಡಿಗಳ ಎತ್ತರ ಸುಮಾರು 15-20 ಸೆಂಟಿಮೀಟರ್ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಇದಾಗಲೇ ಹೇಳಿದಾಗ ಇಳಿಜಾರಿಗೆ ರೇಸ್ಡ್ ಬೆಡ್ ಸಿಸ್ಟಮ್ಸ್ ಮಾಡ್ಕೋಬಹುದು. ಇದ್ರದ್ದು ಒಂದು ರೇಸ್ಡ್ ಬೆಡ್ ಸಿಸ್ಟಮ್ಸ್ ಏರುಮಡಿ ಪದ್ಧತಿ ಅಳವಡಿಸಿರುವುದರಿಂದ ಏನಾಗ್ತಂದ್ರೆ, ಮಳೆ ಆಧಾರಿತ ಬೇಸಾಯ ಇದ್ದಾಗ ಮಡಿಗಳು ಇರ್ತವ, ಅದರಲ್ಲಿ ಹೈಟ್ ಇರುವುದರಿಂದ ಆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಮಡಿಗಳಲ್ಲಿ. ಆಮೇಲೆ ಒಂದು ವೇಳೆ ಮಳೆ ನೀರು ಜಾಸ್ತಿ ಬಂತಂದ್ರೂ ಆ ಕಾಲುವೆ ಮುಖಾಂತರ ಹೆಚ್ಚಾದ ನೀರನ್ನು ಹರಿದು ಹೋಗ್ಲಿಕ್ಕೆ ಸಹಕಾರಿಯಾಗ್ತದೆ. ಈ ರೀತಿಯಾಗಿ ಎರಡೂ ಬಹಳ ಉಪಯೋಗ ಆಗ್ತದೆ. ರೇಟ್ ಬೇಸ್ಡ್ ಸಿಸ್ಟಮ್ಸ್ ಅಳವಡಿಸಿಕೊಂಡು ಈ ತರ ನಾವು ಮಳೆ ನೀರು ಹೆಚ್ಚಾದಾಗೂ ಅಥವಾ ನೀರೇ ಇರಲಿದ್ದ ಸಂದರ್ಭದಲ್ಲಿ ಬೆಳೆ ಯಾವ ರೀತಿ ಕಾಪಾಡ್ಕೋಬೇಕಂತೇಳಿ ಇದು ಬಹಳ ಸಹಕಾರಿಯಾಗಿರ್ತದೆ. ಆಮೇಲೆ ಈ ಶೂನ್ಯ ಉಳಿಮೆ ಅಂದ್ರೆ ಏನು, ನಾವು ಜೀರೋ ಟಿಲೇಜ್ ಅಂತೀವಲ್ಲ, ಶೂನ್ಯ ಉಳಿಮೆ ಮಾಡಲಿಕ್ಕೆ ಒಂದು ಸ್ಪೆಷಲ್ ಇಕ್ವಿಪ್ಮೆಂಟ್ಸ್, ಜೀರೋ ಟಿಲೇಜ್ ಇಕ್ವಿಪ್ಮೆಂಟ್ ಅಂತೇಳಿ ಟ್ರಾಕ್ಟರ್ ಚಾಲಿತ ಉಪಕರಣ ಉಪಯೋಗ ಮಾಡಿಕೊಂಡು ನಾವು ಇಂಥ ಒಂದು ಕ್ರಮಗಳನ್ನು ಅನುಸರಿಸಿಕೋಬಹುದು. ಇನ್ನೊಂದು ಶೂನ್ಯ ಉಳಿಮೆ ಮಾಡಲಿಕ್ಕೆ ಈಗ ನಮಗೆ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲೂಧಿಯಾನ ಅವರು ಅಭಿವೃದ್ಧಿ ಮಾಡಿದ್ದಾರೆ ಸ್ಪೆಷಲ್ ಜೀರೋ ಟಿಲೇಜ್ಗೆ ಅಂತೇಳಿ. ಅದು ಯಾವುದೇ ಉಳಿಮೆ ಇಲ್ಲದೆ ನೇರವಾಗಿ ಎಷ್ಟು ನಮಗೆ ಸಾಲ ಎಲ್ಲಿ ಬರ್ತದೋ ಅಷ್ಟೇ ಮಾತ್ರ ಅದು ಮಣ್ಣು ಸಡಿಲುಗೊಳಿಸ್ತದೆ, ಫರೋ ಇದರಲ್ಲಿ ಅಷ್ಟೇ ಪ್ರಮಾಣದ ಸಡಿಲುಗೊಳಿಸಿ ಅಲ್ಲಿ ಬೀಜ ನೆಡೋದ್ರಿಂದ ಒಂದು ಆಳವಾಗಿ ಉಳುಮೆ ಮಾಡೋದು ತಪ್ಪದ, ಹೆಂಟೆಗಳನ್ನು ಹೊಡೆದು ತಪ್ಪದ, ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಮಾಯಿಶ್ಚರ್ ಆಮೇಲೆ ತೇವಾಂಶ ಆಲ್ರೆಡಿ ಇದ್ದಿರ್ತದೆ, ಅದು ಬೆಳೆ ಕಟ್ಟಾದ ತಕ್ಷಣ ತೇವಾಂಶ ಇರುವುದರಿಂದ ಸಂಪೂರ್ಣವಾಗಿ ನಾವು ಅದರ ಜೊತೆಗೆ ಮತ್ತೆ ಏನು ಕಳೆ ಅಥವಾ ಕಸ ಕಡ್ಡಿ ಅಥವಾ ಬೆಳೆ ಉಳಿಕೆಗಳು ಏನಿರ್ತಾವಲ್ಲ ಕೃಷಿ ತ್ಯಾಜ್ಯ ವಸ್ತುಗಳು ಅಲ್ಲೇ ಇರುವುದರಿಂದ ಅದು ಮಲ್ಚಿಂಗ್ ಆಗಿ ಪರಿವರ್ತನೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಅಂತ ಒಂದು ಮಳೆಯ ಒಂದು ಅಭಾವ ಕೊರತೆ ಇತ್ತಂದ್ರೂ ಈ ಒಂದು ತೇವಾಂಶ ಭೂಮಿ ಒಳಗದಲ್ಲಿ ಇರುವುದರಿಂದ ನೇರವಾಗಿ ಅದು ಬೆಳೆಗಳನ್ನು ಕಾಪಾಡ್ಕೋಬಹುದು. ಆಮೇಲೆ ಹೊದಿಕೆ ಹಾಕುವುದು, ಇತ್ತೀಚಿನ ದಿನಗಳಲ್ಲಿ ಈಗ ತರಕಾರಿ ಬೆಳೆಗಳಲ್ಲಿ ಅಥವಾ ಹಣ್ಣಿನ ಬೆಳೆಗಳಲ್ಲಿ ಈಗ ಒಂದು ಹೊಸ ಮಾದರಿ ಅಂದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತೇಳಿ ಬಂದಿದ್ದಾವೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಕೋದ್ರಿಂದ ಒಳ್ಳೆ ಒಂದು ಲಾಭಾಂಶ ಪಡಿಬಹುದು ಇದರಿಂದ. ಆಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕುವಂತ ಮಷಿನ್ಗಳನ್ನು ಸಹಿತ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದಾವೆ. ಈ ಒಂದು ನೇರವಾಗಿ ನಾವು ರೇಸ್ ಬೆಡ್ ಸಿಸ್ಟಮ್ ಮಾಡಿಕೊಂಡು ಅದರ ಜೊತೆಗೆ ಮಲ್ಚಿಂಗ್ನು ಸಹಿತ ಮಾಡುವಂತಹ ಒಂದು ಏಕಕಾಲದಲ್ಲಿ ಎರಡು ಕ್ರಮಗಳನ್ನು ಮಾಡುವಂತಹ ಉಪಕರಣ ಸಹಿತ ನಮ್ಮಲ್ಲಿ ಇದಾವೆ. ಒಂದು ರೇಸ್ ಬೆಡ್ ಮಾಡ್ತದೆ, ಅದರ ಜೊತೆಗೆ ಮಲ್ಚಿಂಗ್ ಸಹಿತ ಮಾಡಿಕೊಂಡು ಆಮೇಲೆ ತದನಂತರ ನಾವು ಒಂದು ಪ್ಲಾಂಟಿಂಗ್ ಮಾಡ್ಕೊಳ್ಳುವಂತಹ ಒಂದು ಕ್ರಮ ಇರ್ತದೆ. ಆತ್ಮೀಯರೇ, ಡಾಕ್ಟರ್ ನಾಗೇಂದ್ರ ಕಾವಳೆ ಅವರು ಹೇಳಿದ್ದನ್ನ ಕೇಳಿದ್ರಲ್ಲ, ನಮಗ ನೀರು ಬಹಳ ಅಪರೂಪವಾದಂತಹ ಅಮೂಲ್ಯವಾದಂತಹ ಒಂದು ಒಳಸುರಿ ಅಂತ ಹೇಳಬಹುದು. ಅದು ಇಲ್ಲ ಅಂತಂದ್ರೆ ನಮ್ಮ ಕೃಷಿನೂ ಇಲ್ಲ, ನಮ್ಮ ಜೀವನನೂ ಇಲ್ಲ, ನಮ್ಮ ಸುತ್ತಮುತ್ತಲಿನ ಬದುಕು ಕೂಡ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾವಾಗ ನಮಗೆ ಅದರ ಮಹತ್ವ ಗೊತ್ತಾಗ್ತದೆ ಅಂತಂದ್ರೆ, ಯಾವಾಗ ಅದು ಇರುವುದಿಲ್ಲ ಅವಾಗ ನಮಗೆ ಅದರ ಮಹತ್ವ ಗೊತ್ತಾಗ್ತದೆ. ಈಗಾಗಲೇ ನಮಗೆ ಸಾಕಷ್ಟು ಸಂದರ್ಭಗಳಲ್ಲಿ ಕಳೆದ 13-14 ವರ್ಷಗಳಲ್ಲಿ ನಾವು ನೋಡ್ತಾ ಬಂದಿವಲ್ಲ, ಕೆಲವೊಮ್ಮೆ ಮಳೆ ಹೆಚ್ಚಾಗಿ ಸಾಕಿನ ನೀರು ಬೇಕಾದಷ್ಟಾಯಿತು ಅನ್ನುವಂತಹ ಒಂದು ಪರಿಸ್ಥಿತಿ ಇರ್ತದ. ಆದ್ರೆ ತಿಂಗಳ 2 ತಿಂಗಳ ಕಳೆಯುವುದರೊಳಗ ಮತ್ತೆ ಮೊದಲಿನ ಹಳೆ ಶುರುವಾಗ್ತದೆ. ಅದಕ್ಕೆ ಈ ಕಡೆ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ. ನೀರು ಯಾವತ್ತಿದ್ರು ನೀರು ಅಮೃತನೇ, ಅದು ಅದನ್ನ ನಾವು ಕಾಳಜಿಪೂರ್ವಕವಾಗಿ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ಕೊಟ್ಟು ಅದನ್ನ ಸಂಗ್ರಹ ಮಾಡಿಕೊಳ್ಳೋಣ. ಈ ವಿಚಾರದ ಕಡೆ ತಾವೆಲ್ಲ ಗಂಭೀರವಾಗಿ ಪ್ರಯತ್ನಿಸ್ತೀರಿ ಅಂತೇಳಿ ಭಾವಿಸ್ತೀವಿ. ಆತ್ಮೀಯರೇ, ಈಗ ಭರಣಿ ಮಳೆ ನಾಳೆ ಅದು ನಿರ್ಗಮಿಸಿ ಕೃತಿಕಾ ಮಳೆಯ ಆಗಮನ ಆಗ್ತಾ ಇದೆ. ಕೃತಿಕಾ ಮಳೆಯ ಅವಧಿ ಮೇ 25 ತನಕ ಇರ್ತದೆ. ಈ ಸಲ ಕೃತಿಕಾ ಮಳೆ ಭರ್ಜರಿ ವೃಷ್ಟಿಯನ್ನು ತರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕದ ಹಲವು ಕಡೆ ಮೋಡ ಕವಿದ ವಾತಾವರಣ ಈ ಸಂದರ್ಭದೊಳಗಿರ್ತದೆ. ಕೆಲವು ಕಡೆ ಕುಂಭದ್ರೋಣ ಮಳೆ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಯಲುಸೀಮೆಯೊಳಗ ಬಿಸಿಲಿನ ತಾಪ ಹೆಚ್ಚಾಗ್ತದೆ. 1 ಮತ್ತು 4 ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಸೂರಿಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ದಿನಾಂಕ ಮೇ 14, 14, 15, 17, 19, 20, 21, 22, 23 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಬಹುದು. ದಿನಾಂಕಗಳನ್ನು ಗಮನಿಸಬೇಕು ಇನ್ನೊಮ್ಮೆ, ಮೇ 12, 14, 15, 17, 19, 20, 21, 22, 23 ಈ ದಿನಗಳಲ್ಲಿ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಮೇ 11 ಬರುವ ಮಂಗಳವಾರ ಮೇ 17 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಆದರೆ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಈಗಾಗಲೇ ನಾವು ಚಂಡಮಾರುತದ ಬಗ್ಗೆ ಮಾತಾಡಿದ್ದೀವಿ. ಅಸಾನಿ ಅನ್ನುವಂತಹ ಒಂದು ಚಂಡಮಾರುತ ಬಂಗಾಳ ಕೊಲ್ಲಿ ಒಳಗ ಇದೆ. ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅಂಥ ಮಳೆಯಾಗುವಂತಹ ಸಾಧ್ಯತೆಗಳಂತೂ ಇಲ್ಲ, ಆದರೆ ವಾತಾವರಣ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆಗಳು ಅದಾವ. ಬಹುತೇಕ 2 ದಿವಸ ಬುಧವಾರ ಮತ್ತು ಗುರುವಾರ 11 ಮತ್ತು 12 ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಇರಬಹುದಾಗಿದೆ. ಬುಧವಾರ ದಿವಸ ಅಂದ್ರೆ 11ನೇ ತಾರೀಕು ಕೊಪ್ಪಳ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಕೊಪ್ಪಳ ಜಿಲ್ಲೆ ಒಳಗ ಮಳೆಯ ಸಾಧ್ಯತೆಗಳು ಶೇಕಡ 45, ಬಳ್ಳಾರಿ ಜಿಲ್ಲೆ ಒಳಗ ಶೇಕಡ 50, ಬಾಗಲಕೋಟೆ ಜಿಲ್ಲೆ ಒಳಗ ಶೇಕಡ 35ರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಈ ಎರಡು ದಿವಸ ಬಿಟ್ಟರೆ ಉಳಿದಂತೆ ಶುಕ್ರವಾರ 13ನೇ ತಾರೀಕಿನಿಂದ ಮಂಗಳವಾರ 17ನೇ ತಾರೀಕಿನ ತನಕ ಒಣ ವಾತಾವರಣ ಇರಬಹುದಾಗಿದೆ. ಮೋಡಗಳು ಕಾಣಿಸಿಕೊಳ್ಳಬಹುದು, ಬಿಸಿಲು ಇರಬಹುದು, ಕೆಲವೊಮ್ಮೆ ಮೋಡ ಮುಸುಕಿದ ವಾತಾವರಣ ಕೂಡ ಇರಬಹುದು. ಆದರೆ ಮಳೆಯ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಆದರೂ ಕೂಡ ಬೇಸಿಗೆ ಇರುವುದರಿಂದ ನಾವು ಜಾಗೃತರಾಗಿ ಇರಬೇಕು. ಬಹುತೇಕ ಮಧ್ಯಾಹ್ನದ ನಂತರ ಏನಾದರೂ ಉಷ್ಣತೆ ಒಳಗೆ ಏರುಪೇರು ಆಗಿ ಸ್ಥಳೀಯ ಹವಾಮಾನ ಬದಲಾಯಿತು ಅಂತಂದ್ರೆ ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆಯ ಸಾಧ್ಯತೆಗಳು ಇರ್ತಾವ, ಸಿಡಿಲು ಬೀಳುವಂತಹ ಒಂದು ಸಾಧ್ಯತೆಗಳಿರ್ತಾವ. ಆದ್ದರಿಂದ ಈ ಎಲ್ಲ ಘಟನೆಗಳ ಕಡೆ ತಾವು ಸ್ವಲ್ಪ ಲಕ್ಷ್ಯ ವಹಿಸಿ ತಮ್ಮನ್ನು ತಾವು ಸುರಕ್ಷಿತವಾಗಿ ಇರುವಂಗ ವ್ಯವಸ್ಥೆ ಮಾಡಿಕೊಳ್ಬೇಕು. ಜಾನುವಾರುಗಳಿಗೆ ಕೂಡ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಗರಿಷ್ಠ ತಾಪಮಾನ 42-43 ಡಿಗ್ರಿ ಸೆಲ್ಸಿಯಸ್ ಕೆಲವು ಕಡೆ ಇರಬಹುದಾಗಿದೆ. ಕನಿಷ್ಠ ತಾಪಮಾನದೊಳಗೂ ಸಹಿತ ಏರಿಕೆ ಕಾಣಬಹುದು. 30-31 ಡಿಗ್ರಿ ಸೆಲ್ಸಿಯಸ್ ತನಕನೂ ಕನಿಷ್ಠ ತಾಪಮಾನ ಏರಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು. ಮುಖ್ಯವಾದಂತಹ ಬದಲಾವಣೆಗಳು ಏನಾದರೂ ಇದ್ದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಅದರ ಜೊತೆಗೆ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಆಪ್ಗಳ ಬಗ್ಗೆ ನಾವು ತಮಗೆ ತಿಳಿಸಿದ್ದೀವಿ. ವಿಶೇಷವಾಗಿ ಮೇಘದೂತ ಅನ್ನುವಂತಹ ಒಂದು ಆಪ್, ಅದರ ಜೊತೆಗೆ ದಾಮಿನಿ ಅನ್ನುವಂತಹ ಆಪ್, ಈ ಎರಡು ಆಪ್ ನಿಮ್ಮ ಮೊಬೈಲ್ನೊಳಗೆ ಇರಬೇಕು. ದಾಮಿನಿ ಆಪ್ ಅಂತೂ ಬಹಳ ಕೆಲಸಕ್ಕೆ ಬರುತ್ತದೆ. ಸದ್ಯದ ಪರಿಸ್ಥಿತಿ ಒಳಗೆ ಗುಡುಗು ಮಿಂಚು ಸಿಡಿಲಿನ ಮುನ್ನೆಚ್ಚರಿಕೆಯನ್ನ ಅದು ಕೊಡುತ್ತದೆ. ಅದಕ್ಕೆ ಅದು ತಮ್ಮ ಮೊಬೈಲ್ನೊಳಗೆ ಇರಬೇಕು. ಆಮೇಲೆ ಮೇಘದೂತ, ಇದು ಹವಾಮಾನದ ಮುನ್ಸೂಚನೆಯನ್ನು ಕೊಡೋದಲ್ಲದೆ ನಾವು ಏನು ಕೃಷಿ ಚಟುವಟಿಕೆಗಳನ್ನು ಸದ್ಯಕ್ಕೆ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ತಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡುತ್ತದೆ. ಇನ್ನೂ ಅನೇಕ ಆಪ್ಗಳದಾವ, ಅವುಗಳನ್ನು ತಮಗೆ ಯಾವುದು ಸೂಕ್ತ ಅನ್ನಿಸ್ತದೆ ಅದನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಉಪಯೋಗ ಮಾಡ್ತಾ ಇದ್ರೆ ತಮಗೆ ನೇರವಾದಂತಹ ಒಂದು ಮಾಹಿತಿ ಯಾವತ್ತೂ ಸಿಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ರಾಣಿ ಎನ್ ಬಂಡಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಉಡಿ ದೈವದ ಮುಂದ ಹಾಡಿ ಹೇಳತ್ತೀನಿ, ಸಿದ್ಧರದು ಎಟ್ಟವ್ರೆ ಶಿವಸ್ಥಾನ ಸಬೋದಾಗ ಮಾಡ್ಬ್ಯಾರೆ ಸುಳ್ಳೆ ಸುಳ್ಳೆ ಕದನ ನಾಂದವರು ನಾಶಾದ್ರು ಎಷ್ಟೋ ಜನ ಮಾನವ ಜನ್ಮಕ್ಕೆ ದೇವಸ್ಥಾನ ತಪ್ಪಳ ದೇವಿ ಧನ ಧನ ಅದು ಏನೋ